0800-155-1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. टेलीला फॉर सिटीजन्स मोबाइल ऐप डाउनलोड करून अथवा लॉग इन करून www.tele-law.in अथवा निकटवर्ती सीएससी सेंटर ए जोगाजोग करून न्याय विभाग भारत सरकार द्वारा जनस्वार्थे प्रचारित. ಕೇಳುಗರೆ, ಎಲ್ಐಸಿ ನಿಮಗಾಗಿ ಅಗತ್ಯ ಮಾಹಿತಿಯನ್ನು ನೀಡುತ್ತಿದೆ, ಗಮನಿಸಿ. ಎಲ್ಐಸಿ ತನ್ನ ಪಾಲಿಸಿದಾರರಿಗೆ ವಿಶೇಷ ಪುನರುಜ್ಜೀವನ ಅಭಿಯಾನ ಹಮ್ಮಿಕೊಂಡಿದೆ. ನೀವು ನಿಮ್ಮ ಲ್ಯಾಪ್ಸ್ ಆದ ಪಾಲಿಸಿಯನ್ನು ಪುನರುಜ್ಜೀವನಗೊಳಿಸಬಹುದು. ವಿಳಂಬ ಶುಲ್ಕದಲ್ಲಿ ಆಕರ್ಷಕ ರಿಯಾಯಿತಿ ಪಡೆಯಬಹುದು. ಷರತ್ತುಗಳು ಅನ್ವಯ. ಇಂದೇ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ಸಮೀಪದ ಶಾಖೆ ಸಂಪರ್ಕಿಸಿ. ಈ ಯೋಜನೆ March 24 ಮಾತ್ರ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 0226827-6827. ಎಲ್ಐಸಿ, ಪ್ರತಿ ಕ್ಷಣ ನಿಮ್ಮೊಂದಿಗೆ. ವಿಶ್ವ ಕಿಡ್ನಿ ದಿನಾಚರಣೆ ಅಂಗವಾಗಿ ಯಶೋಧ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ ವತಿಯಿಂದ ಉಚಿತ ಕಿಡ್ನಿ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಥಳ: ಶೋಲಾಪುರ್ ಬೈಪಾಸ್ ಜಂಕ್ಷನ್, ಭೂತ್ನಾಳ ಕ್ರಾಸ್, ವಿಜಯಪುರ. ದಿನಾಂಕ 12/3/2023. ಉಚಿತ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಮಯ: 10:00 AM MDT-4:00 PM. ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ನಮ್ರ ವಿನಂತಿ. ಈಗ ಕೇಳಿ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯ ಕುರಿತ ಸರಣಿ ಹಳೆಯ ಹೊನ್ನು. ಇಂದಿನ ವಿಷಯ: ಸಿರಿಧಾನ್ಯಗಳ ಮಹತ್ವ ಹಾಗೂ ರೈತ ಉತ್ಪಾದಕರ ಸಂಸ್ಥೆಗಳಲ್ಲಿ ಮಹಿಳೆಯರ ಪಾತ್ರ. ಭಾಗವಹಿಸುತ್ತಾರೆ ಕೊಡಗು ಜಿಲ್ಲೆ ಪೊನ್ನಂಪೇಟ್ ಅರಣ್ಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾದ ಲಕ್ಷ್ಮೀ ಬಳಗನೂರ್ ಮಠ್ ಅವರಿಂದ. ಕಡೆಗಣಿಸದಿರಿ ಸಿರಿಧಾನ್ಯಗಳು, ಇವು ಸಿರಿಧಾನ್ಯಗಳು. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ ಸಿರಿಧಾನ್ಯಗಳು, ಇವು ಸಿರಿಧಾನ್ಯಗಳು. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ವಿಶ್ವಸಂಸ್ಥೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನ ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ. ವಿಶೇಷ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಸಿರಿಧಾನ್ಯಗಳ ಬೇಸಾಯ ಹಾಗೂ ವ್ಯವಹಾರಗಳ ಬಗೆಗಿನ ಎಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಸಮಗ್ರ ಸರಣಿ. ಹಳೆಯ ಹೊನ್ನು. ಹಳೆಯ ಹೊನ್ನು ಇಂದಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟ ಅರಣ್ಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾದ ಲಕ್ಷ್ಮೀ ಬಳಗನೂರ್ ಮಠ್ ಅವರಿಂದ ಸಿರಿಧಾನ್ಯಗಳ ಮಹತ್ವ ಹಾಗೂ ರೈತ ಉತ್ಪಾದಕರ ಸಂಸ್ಥೆಗಳಲ್ಲಿ ಮಹಿಳೆಯರ ಪಾತ್ರ ಕುರಿತು ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮೀ ಬಳಗನೂರ್ ಮಠ್. ಪ್ರಸ್ತುತ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟ್ ಕೊಡಗು ಜಿಲ್ಲೆಯಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ವಿಶ್ವದ ಎಲ್ಲ ಮಹಿಳೆಯರಿಗೂ ಈ ದಿನ ಅಂದರೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಲು ಇಚ್ಛೆಪಡ್ತೀನಿ. ಸ್ವಾಮಿ ವಿವೇಕಾನಂದರು ತುಂಬ ಹಿಂದೆ, ತುಂಬ ದಶಕಗಳ ಹಿಂದೆ ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂದರೆ, ಒಂದು ದೇಶದ ಒಂದು ಪ್ರಗತಿಯನ್ನು ನಾವು ಯಾವ ಥರ ನೋಡ್ತೀವಿ ಅಂದರೆ, ಆ ದೇಶ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಎಷ್ಟರ ಮಟ್ಟಿಗೆ ಸಮಾನತೆಯನ್ನು ಕೊಟ್ಟಿದೆಯೋ ಅದರ ಒಂದು ಆಧಾರದ ಮೇಲೆ ಆ ದೇಶದ ಆರ್ಥಿಕತೆಯನ್ನು ನಾವು ಗುರುತಿಸಬಹುದು ಅನ್ನೋದನ್ನು ಸ್ವಾಮಿ ವಿವೇಕಾನಂದವರು ಆವಾಗಲೇನೆ ಹೇಳಿಕೊಟ್ಟಿದ್ದಾರೆ. ಹೀಗೆ ಸುಮಾರು ನಾಯಕರು ಹೆಣ್ಣು ಮಕ್ಕಳ ಒಂದು ಪ್ರಗತಿ ಬಗ್ಗೆ ಸತತವಾಗಿ ಪರಿಶ್ರಮಿಸಿದ್ದಾರೆ. ಈ ದಿನ ನಾನು ಸಿರಿಧಾನ್ಯಗಳ ಮಹತ್ವ ಹಾಗೂ ರೈತ ಉತ್ಪಾದಕರ ಸಂಸ್ಥೆಗಳಲ್ಲಿ ಮಹಿಳೆಯರ ಪಾತ್ರ ಏನು ಅನ್ನೋದನ್ನು ವಿವರಿಸ್ತಾ ಇದ್ದೀನಿ. ಮೊದಲಿಗೆ ನಿಮಗೆಲ್ಲ ಗೊತ್ತು, ನಾವು ಉತ್ತರ ಕರ್ನಾಟಕದವರು ಸಿರಿಧಾನ್ಯ ಅಂತಂದರೆ ಜೋಳ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಈ ಜೋಳನ ಬಿಟ್ಟು ಇನ್ನೂ ಸುಮಾರು ಸಿರಿಧಾನ್ಯಗಳು ಇದ್ದಾವೆ. ಸುಮಾರು 9 ಧಾನ್ಯಗಳನ್ನು ನಾವು ಸಿರಿಧಾನ್ಯಗಳು ಅಂತ ಹೇಳ್ತೀವಿ. ಆಮೇಲೆ ಈ ವರ್ಷ 2023 ಸಂಯುಕ್ತ ರಾಷ್ಟ್ರ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಿಸಿದೆ. ಯಾಕಪ್ಪ ಅಂತಂದರೆ ಹಸಿರು ಕ್ರಾಂತಿ ಆದಾಗಿನಿಂದ ನಾವು ಬರೀ ಗೋಧಿ ಮತ್ತು ಅಕ್ಕಿಯ ಅನ್ನವನ್ನು ಬಿಟ್ಟು ಬೇರೆ ಆಹಾರದ ಕಡೆಗೆ ನಾವು ವಾಲಿನೇ ಇಲ್ಲ. ಅದಕ್ಕೆ ಈ ಸಿರಿಧಾನ್ಯಗಳು ನಮ್ಮ ಆದಿಕಾಲದಿಂದ ಏನೇನು ನಮ್ಮ ಅಜ್ಜಂದಿರು ಮುತ್ತಜ್ಜಂದಿರು ಏನೇನು ಬಳಸ್ತಾ ಇದ್ರೋ ಅದನ್ನು ನಾವು ಮತ್ತೆ ತಗೊಂಡ್ಬಂದು ಮತ್ತೆ ಇವಾಗಿನ ಒಂದು ಪೀಳಿಗೆಗೆ ಅವುಗಳನ್ನೆಲ್ಲ ಹೇಳಿಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಿರಿಧಾನ್ಯಗಳ ಒಂದು ಪ್ರಾಮುಖ್ಯತೆಯನ್ನು ಎಲ್ಲ ಜನಕ್ಕೆ ವಿವರಿಸಬೇಕು ಅಂತ ಹೇಳಿ ಈ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಿಸಿದ್ದಾರೆ. ಸೊ ಈ ಸಿರಿಧಾನ್ಯಗಳಲ್ಲಿ ಏನೇನು ಬರುತ್ತಪ್ಪ ಅಂದರೆ ಜೋಳ ಬರುತ್ತೆ, ಸಜ್ಜೆ ಬರುತ್ತೆ, ರಾಗಿ ಬರುತ್ತೆ, ಊದಲು, ಆಮೇಲೆ ಬರಗು, ಸಾಮೆ, ಹಾರಕ, ನವಣೆ ಇವೆಲ್ಲ ಬರ್ತವೆ. ಈ ಸಿರಿಧಾನ್ಯಗಳನ್ನು ಯಾಕಿಷ್ಟೊಂದು ನಾವು ಒತ್ತು ನೀಡ್ತಾ ಇದ್ದೀವಿ ಅಂತಂದರೆ ಇವು ಬರೀ ನಮಗೆ ಬಾಯಿ ರುಚಿಗೆ ಅಂತ ಹೇಳ್ತಾ ಇಲ್ಲ, ಇವುಗಳನ್ನು ತಿನ್ನೋದ್ರಿಂದ ಸುಮಾರು ರೋಗಗಳು ದೂರವಾಗ್ತವೆ. ಉದಾಹರಣೆಗೆ ಹೃದಯ ಸಂಬಂಧಿ ಕಾಯಿಲೆ ಆಗಿರ್ಬೋದು, ಆಮೇಲೆ ಇತ್ತೀಚೆಗೆ ಹೆಚ್ಚುತ್ತಿರುವ ಬೊಜ್ಜುತನ ಕೂಡ ಸಿರಿಧಾನ್ಯಗಳನ್ನು ತಿನ್ನೋದ್ರಿಂದ ಕಡಿಮೆ ಮಾಡ್ಬೋದು, ಯಾಕಂದರೆ ಇದರಲ್ಲಿ ಹೆಚ್ಚಿನ ನಾರಿನಂಶ ಇರುತ್ತೆ. ಆಮೇಲೆ ರಾಗಿಯನ್ನು ತಿನ್ನೋದ್ರಿಂದ ಹೆಚ್ಚಿನ ಒಂದು ಕ್ಯಾಲ್ಸಿಯಂ ಸಿಗುತ್ತೆ. ಈ ಕ್ಯಾಲ್ಸಿಯಮ್ಮು ಇವಾಗ ಮಕ್ಕಳ ಬೆಳವಣಿಗೆಗೆ ಅಂದರೆ ಮೂಳೆಗಳ ಬೆಳವಣಿಗೆಗೆ ಹೆಚ್ಚು ಅವಶ್ಯಕಾರಿಯಾಗಿರುತ್ತೆ. ಹಾಗೆ ಜೋಳದಲ್ಲೂ ಕೂಡ ಹೆಚ್ಚಿಗೆ ಪ್ರೋಟೀನ್ ಇರುತ್ತೆ. ಆಮೇಲೆ ಸಾಮೆ, ನವಣೆ ಇದೆಲ್ಲದರನ್ನು ಅಕ್ಕಿ ಮತ್ತು ಗೋಧಿಯನ್ನು ನಾವು ಏನಾದರೂ ಹೋಲಿಕೆ ಮಾಡಿದ್ರೆ ಇದರಲ್ಲಿ ನಾರಿನಂಶ ಆಯಿತು, ಆಮೇಲೆ ಪ್ರೋಟೀನ್ ಆಯಿತು, ಆಮೇಲೆ ಎನರ್ಜಿ ಆಯಿತು. ಸೊ ಹೀಗೆ ಸುಮಾರು ಸಣ್ಣ ಸಣ್ಣ ಪೋಷಕಾಂಶಗಳು ಹೆಚ್ಚಾಗಿದ್ದಾವೆ. ಆದ್ದರಿಂದ ಇವು ಜನರಿಗೆ ಅವೇರ್ನೆಸ್ ಅಂದರೆ ತಿಳುವಳಿಕೆ ಕಮ್ಮಿ ಇದ್ದು ಆದ್ದರಿಂದ ಇವಾಗ ನಾವು ಜನ ತಿಳ್ಕೊಳ್ಳಿ ಅದರ ಬಗ್ಗೆ, ಆಮೇಲೆ ಅದರ ಸೇವನೆ ಮಾಡಲಿ, ಸೇವನೆ ಮಾಡಿ ಒಂದು ಆರೋಗ್ಯನ ಪಡೀಲಿ ಅನ್ನೋ ಒಂದು ಉದ್ದೇಶದಿಂದ ಈ ಸಿರಿಧಾನ್ಯಗಳಿಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್ನಲ್ಲಿರೋದು ಜೋಳ ಹಾಗೂ ರಾಗಿಯಿಂದ ಸುಮಾರು 70 ವಿವಿಧ ತಿನಿಸುಗಳನ್ನು ಮಾಡಿದೆ. ನಾವು ಸಿರಿಧಾನ್ಯ ಅಂದರೆ ಬರೀ ನೀವು ಅನ್ನ ಮಾಡಿಕೊಂಡು ಊಟ ಮಾಡಿ ಅಂತ ಹೇಳಲ್ಲ, ಆದರೆ ಈ ಸಿರಿಧಾನ್ಯಗಳಿಂದ ನೀವು ಬಿಸ್ಕೆಟ್ ಕೂಡ ತಯಾರಿಸ್ಬೋದು, ಆಮೇಲೆ ಚಕ್ಲಿ ಆಯಿತು, ಇವಾಗ ತಿನ್ನಲು ಸಿದ್ಧವಾದ ಅಥವಾ ರೆಡಿ ಟು ಈಟ್ ಮತ್ತು ರೆಡಿ ಟು ಕುಕ್ ಅಂತ ಎರಡು ವಿಂಗಡಣೆ ಮಾಡಿದ್ದೀವಿ. ಅಂದರೆ ಇವಾಗ ತಿನ್ನಲು ಸಿದ್ಧವಾದ ಅಂದರೆ ಇವಾಗ ಚಕ್ಲಿ ಆಯಿತು, ಕೋಡ್ಬಳೆ ಆಯಿತು, ಆಮೇಲೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗ ಕೇಕ್ ಆಯಿತು, ಈ ಥರ ಸುಮಾರು ಒಂದು ಉತ್ಪನ್ನಗಳನ್ನು ಈ ಸಿರಿಧಾನ್ಯಗಳಿಂದ ಈ ಸಂಸ್ಥೆಯು ತಯಾರನ್ನ ಮಾಡ್ತಾ ಇದೆ. ಹಾಗೆ ತಯಾರಿಸಲು ಸಿದ್ಧವಾದ ಅಂದರೆ ಇವಾಗ ಎಲ್ಲ ಕಡೆನೇ ನೋಡ್ತಾ ಇದ್ದೀರ ಇನ್ಸ್ಟಂಟ್ ಅಂತ, ಸೊ ಆ ಥರ ಇನ್ಸ್ಟಂಟ್ ಇಡ್ಲಿ ಮಿಕ್ಸ್ ಆಯಿತು, ಆಮೇಲೆ ದೋಸೆ ಹಿಟ್ಟಾಯಿತು, ಸೊ ಈ ಥರ, ಆಮೇಲೆ ರವೆ, ಆಮೇಲೆ ಶಾವಿಗೆ, ಈ ಥರ ತಯಾರಿಸಲು ಸಿದ್ಧವಾದ ಉತ್ಪನ್ನಗಳನ್ನು ಕೂಡ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ತಯಾರು ಮಾಡಿದೆ. ಆದ್ದರಿಂದ ಮಹಿಳೆಯರೇ ನೀವು ಈ ಎಲ್ಲ ವಿಷಯಗಳನ್ನು ತಿಳ್ಕೋಬೇಕಾಗಿದೆ, ಯಾಕಂದರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ನಿಮಗೆಲ್ಲ ಗೊತ್ತು. ಅಂದರೆ ನೀವು ಹೆಣ್ಮಕ್ಕಳು ಮನೆಯಲ್ಲಿ ಯಾವ ಥರ ಎಲ್ಲ ಜಗತ್ತಿನ ವಿವಿಧ ಆಗುಹೋಗುಗಳ ಬಗ್ಗೆ ತಿಳ್ಕೊಂಡಿರ್ತೀರೋ ಆ ಒಂದು ವಿಚಾರವನ್ನು ನೀವು ಮನೆಯಲ್ಲೂ ಹೇಳ್ಬೋದು. ಸೊ ಇವಾಗ ನಿಮಗೆ ಸಿರಿಧಾನ್ಯಗಳು ಹಾಗೂ ಅದರ ಮಹತ್ವ ಏನಾದರೂ ಗೊತ್ತಾಯಿತು ಅಂತಂದರೆ ನೀವು ಮನೆಯಲ್ಲಿ ಅದರದ್ದು ಅಡುಗೆ ಮಾಡ್ತೀರ, ಅಡುಗೆ ಮಾಡಿ ಮನೆಯಲ್ಲಿ ಪೋಷಕರಿಗೆ ಆಯಿತು, ಆಮೇಲೆ ಮಕ್ಕಳಿಗೆಲ್ಲ ಊಟ ಕೊಡ್ತೀರ, ಅದು ತಿನ್ನೋದ್ರಿಂದ ಎಲ್ಲರದ್ದು ಒಂದು ಆರೋಗ್ಯ ವೃದ್ಧಿ ಆಗುತ್ತೆ. ಅದು ಹೆಂಗೆ ಆಗುತ್ತಪ್ಪ ಅಂತಂದರೆ ಫಸ್ಟು ನೀವು ತಿಳ್ಕೊಬೇಕು ಹೆಣ್ಮಕ್ಕಳು ಎಷ್ಟರ ಮಟ್ಟಿಗೆ ಒಂದು ಆರೋಗ್ಯದ ಬಗ್ಗೆ ಒಂದು ಕಾಳಜಿ ವಹಿಸ್ತಾರೋ ಅಷ್ಟು ಅವಳ ಒಂದು ಪರಿವಾರ ಕೂಡ ಸುಖ ಮತ್ತು ಸಮೃದ್ಧಿ ಆಗಿರುತ್ತದೆ ಅಂತ ನಾನು ಈ ಒಂದು ಪ್ರಸಂಗದಲ್ಲಿ ಹೇಳ್ಬೋದು. ಇನ್ನು ರೈತ ಉತ್ಪಾದಕರ ಸಂಸ್ಥೆಗಳಲ್ಲಿ ಮಹಿಳೆಯರ ಪಾತ್ರ ಏನಪ್ಪ ಅಂತಂದರೆ ಇವಾಗ ರೈತ ಉತ್ಪಾದಕರ ಸಂಘಗಳು ಅಥವಾ ಸಂಸ್ಥೆಗಳು ಬರೀ ಗಂಡ್ಮಕ್ಕಳಿಂದ ಮಾಡಬೇಕು ಅಂತ ಏನಿಲ್ಲ. ನೀವು ಒಂದು 10 ಜನ ಹೆಣ್ಮಕ್ಕಳು ಸೇರಿಕೊಂಡು ಒಂದು ಸಂಘನ ಕಟ್ಬೋದು. ಉದಾಹರಣೆಗೆ ಹೇಳೋದಾದರೆ ಹುಲ್ಸೂರು ಗ್ರಾಮ. ಇದು ಒಂದು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಲ್ಲಿ ಒಂದು ಗ್ರಾಮ ಇದೆ. ಇಲ್ಲಿ ಸುಮಾರು 300 ಹೆಣ್ಮಕ್ಕಳು ಸೇರಿಕೊಂಡು ಒಂದು ರೈತ ಉತ್ಪಾದಕರ ಸಂಘನ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಹೆಂಗಪ್ಪ ಅಂತಂದರೆ, ಮಹಿಳೆಯರೇ ಎಲ್ಲ ತಮ್ಮ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ಈ ಒಂದು ರೈತ ಉತ್ಪಾದಕರ ಸಂಸ್ಥೆ ಮಾಡಬೇಕು ಅಂದರೆ 10 ಜನದಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಅದರಲ್ಲಿ 5 ಜನ ನೀವು ಮುಖ್ಯಸ್ಥರಾಗಿ ಹಾಗೂ 5 ಜನ ಸದಸ್ಯರಾಗಿ ಸೇರ್ಕೋಬಹುದು. ಈ ಒಂದು ಸಂಸ್ಥೆಯನ್ನು ಸೆಕ್ಷನ್ 8 ಕಂಪನಿಯ ಕಾಯ್ದೆ ಅಡಿ ನೋಂದಾಯಿಸಬೇಕಾಗುತ್ತೆ. ಈ ರೈತ ಉತ್ಪಾದಕರ ಸಂಸ್ಥೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಇವಾಗ ಒಬ್ಬ ರೈತನಿಗೆ ಒಂದು 5 ಕೆಜಿ ಬೀಜ ಬೇಕಾಗುತ್ತೆ. ಆದರೆ ಅವನು ಸಿಟಿಗೆ ಹೋಗಿ ಬೀಜನ ತಗೊಂಡು ಬರೋದ್ರಲ್ಲಿ ಬಸ್ಸಿಗೆ ದುಡ್ಡು ಹಾಕಬೇಕು, ಆಮೇಲೆ ಬೀಜ ಯಾವ ಥರ ಸಿಗುತ್ತೋ ಏನು ಅಷ್ಟು ಕ್ವಾಲಿಟಿ ಗೊತ್ತಾಗಿರಲ್ಲ. ಆದರೆ ಈ ರೈತ ಉತ್ಪಾದಕರ ಸಂಸ್ಥೆ ಅಡಿಯಲ್ಲಿ ಏನು ಮಾಡ್ಬೋದು ಅಂದರೆ, ಒಂದು 10-20 ರೈತರು ಜೊತೆಗೂಡಿ ಯಾರು ಒಂದೇ ಬೆಳೆ ಬೆಳೀತಾರೋ ಅವರೆಲ್ಲ ಸೇರಿಕೊಂಡು ಹತ್ತಿರವಿರೋ ಯಾವುದಾದ್ರೂ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಒಳ್ಳೆ ಕಂಪನಿಗೆ ಭೇಟಿ ಕೊಟ್ಟು ಅಲ್ಲಿಂದ ಬೀಜ ತಗೊಂಡು ಬರ್ಬೋದು. ಇದರಿಂದ ಏನಾಗುತ್ತೆ, ಉಳಿದ 9 ರೈತರದ್ದು ಸಾಗಾಣಿಕೆ ವೆಚ್ಚ ಕಡಿಮೆ ಆಗುತ್ತೆ. ಆಮೇಲೆ ನಿಮಗೆ ಒಂದು ಕಡಿಮೆ ರೇಟಲ್ಲಿ ಕೂಡ ಬೀಜಗಳು ದೊರೆಯುತ್ತೆ. ಇದೇ ರೀತಿ ರಾಶಿ ಆದಮೇಲೆ ನೀವು ಒಬ್ಬೊಬ್ಬರೇ ಆಗಿ ನೀವು ರಾಶಿ ಮಾಡಿದ ಧಾನ್ಯ ಆಗಿರ್ಬೋದು ಇಲ್ಲ ಕಾಯಿಪಲ್ಲೆ ಆಗಿರ್ಬೋದು ಏನಾದ್ರೂ ತಗೊಂಡು ಮಾರ್ಕೆಟ್ಗೆ ಹೋಗೋದ್ರಲ್ಲಿ ನಿಮಗೆ ಹೆಚ್ಚಿನ ಖರ್ಚಾಗುತ್ತೆ. ಆದರೆ ಗುಂಪಾಗಿ ನೀವು ಏನಾದ್ರೂ ಈ ಥರ ಕೆಲಸ ಮಾಡಿಕೊಂಡ್ರೆ ಸೊ ನಿಮ್ಮದು ಸಾಗಾಣಿಕೆ ವೆಚ್ಚನೂ ಕಡಿಮೆ ಆಗುತ್ತೆ ಮತ್ತು ಲಾಭನೂ ಹೆಚ್ಚಿಗೆ ಆಗುತ್ತೆ. ಇತ್ತೀಚೆಗೆ ಎಲ್ಲ ರೈತ ಉತ್ಪಾದಕರ ಸಂಘಗಳು ಏನು ಮಾಡ್ತಿದ್ದಾವಂದರೆ, ಈ ಒಂದು ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋ ನೀವು ಒಂದು ನಾಣ್ಣುಡಿ ಕೇಳಿದ್ದೀರಾ ಅಲ್ವಾ, ಅದೇ ಥರ ಎಲ್ಲರೂ ಒಟ್ಟಾಗಿ ಒಂದುಗೂಡಿ ಇನ್ಪುಟ್ ಬಿಸ್ನೆಸ್ ಅಂದರೆ ಬೀಜ ತರೋದಾಯಿತು, ಗೊಬ್ಬರ ತರೋದಾಯಿತು, ಕೀಟನಾಶಕ, ಕಳೆನಾಶಕ, ಆಮೇಲೆ ಮಷಿನ್ ತರೋದು ಕೂಡ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಹೆಣ್ಮಕ್ಕಳು ಇದ್ರ ಈ ಒಂದು ಸಂಸ್ಥೆ ಅಡಿಯಲ್ಲಿ ಏನೇನು ಮಾಡ್ಬೋದು ಅಂದರೆ, ನೀವು ಸುಮಾರು 15-20 ಜನ ಗುಂಪು ಕಟ್ಕೊಂಡು ನೀವು ಯಾವುದಾದ್ರೂ ಒಂದು ಟ್ರೈನಿಂಗ್ ತಗೊಳ್ಳೋಕ್ಕೆ ಅಥವಾ ಒಂದು ತರಬೇತಿ ತಗೊಳ್ಳೋಕ್ಕೆ ಯಾವುದಾದ್ರೂ ಒಂದು ಬೇರೆ ಸಂಘಕ್ಕಾದರೂ ಹೋಗ್ಬೋದು. ಇಲ್ಲ ಸರ್ಕಾರದಿಂದ ವಿವಿಧ ಸ್ಕೀಮ್ಗಳು ಕೂಡ ಲಭ್ಯವಿರುತ್ತವೆ, ಅದರಿಂದ ನೀವು ದುಡ್ಡನ್ನು ತರಿಸ್ಕೊಂಡು ನಿಮ್ಮ ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ನೀವಾಗೇ ಒಂದು ಹೊಸ ಉದ್ಯಮವನ್ನು ಶುರು ಮಾಡ್ಬೋದು. ಇವಾಗ ಹಿಟ್ಟಿನ ಗಿರಣಿ ಆಗಿರುತ್ತೆ, ಆಮೇಲೆ ರವಾ ಮಾಡೋ ಮಷಿನ್ ಆಗಿರುತ್ತೆ, ಇವು ಸಣ್ಣ ಸಣ್ಣ ಒಂದು ಮಷಿನ್ಗಳನ್ನು ನೀವು ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ ಈ ಥರ ಸಣ್ಣ ಸಣ್ಣ ಮಷಿನ್ಗಳಿಗೆ, ಅವುಗಳನ್ನೆಲ್ಲ ತಗೊಂಡು ಬಂದು ಯೂಸ್ ಮಾಡ್ಕೋಬೋದು. ಹಾಗೆ ಇವಾಗ ನಿಮಗೆ ಮಧ್ಯಾಹ್ನ ಸ್ವಲ್ಪ ಖಾಲಿ ಸಮಯ ಇದ್ದಾಗ ಎಲ್ಲ ಹೆಣ್ಮಕ್ಕಳು ಸೇರಿಕೊಂಡು ಸಿರಿಧಾನ್ಯಗಳ ಉತ್ಪನ್ನಗಳನ್ನು ಕೂಡ ತಯಾರಿಸ್ಬೋದು. ಆಳಂದ ತಾಲೂಕಿನ ಒಂದು ರೈತ ಉತ್ಪಾದಕರ ಕಂಪನಿ ಇದೇ ಥರ ಎಲ್ಲ ಹೆಣ್ಮಕ್ಕಳು ಸೇರಿ ಸಿರಿಧಾನ್ಯಗಳಿಂದ ಬಿಸ್ಕೆಟು, ಚಕ್ಕಲಿ, ಕೋಡ್ಬಳೆ ಹೀಗೆ ವಿವಿಧವಾದ ತಿಂಡಿ ತಿನಿಸುಗಳನ್ನು ಮಾಡ್ತಾ ಇದ್ದಾರೆ. ಆ ತಿಂಡಿ ತಿನಿಸುಗಳು ದೆಲ್ಲಿಯಲ್ಲಿರೋ SFAC ಆಫೀಸ್ಗೆ ಹೋಗ್ತಾ ಇದ್ದಾವೆ. ಅಂದರೆ ಹಳ್ಳಿಯಿಂದ ದಿಲ್ಲಿ ಕಡೆ ಅನ್ನೋ ಒಂದು ನಡಿಗೆ ಇವಾಗ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಹೆಣ್ಣುಮಕ್ಕಳೇ, ನೀವು ಯಾರಿಗಿಂತ ಕಮ್ಮಿ ಇಲ್ಲ. ನೀವು ಅವಕಾಶವನ್ನು ಹುಡುಕಬೇಡಿ, ಆಕಾಶವನ್ನು ಮುಟ್ಟೋ ಅಂಥ ಒಂದು ಸಾಮರ್ಥ್ಯ ನಿಮ್ಮಲ್ಲಿದೆ, ಅದನ್ನು ಮುಟ್ಟಿ ತೋರಿಸಿ. ಆದರೆ ಅವಕಾಶಕ್ಕಾಗಿ ಯಾರ ಹತ್ತಿರನೂ ಕೈ ಚಾಚಬೇಡಿ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಬರೆದಂಥ ಒಂದು ಕವನ ನನಗೆ ನೆನಪು ಬರ್ತಿದೆ, ಅದನ್ನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಆದಿಕಾಲದಿಂದ ಬಂದ ಧಾನ್ಯ ನೀನು, ನೀನು ಆದಿಕಾಲದಿಂದ ಬಂದ ಧಾನ್ಯ ನೀನು, ಹಿರಿಯಜ್ಜನನ್ನ 100 ಕಾಲು ಬಾಳಿಸಿದ ಮಿತ್ರ ನೀನು, ಪೋಷಕಾಂಶಗಳ ಆಗರ ನೀನು, ನೀನೇಕೆ ಮರೆಯಾದೆ ನಮ್ಮಿಂದ, ಸಾಕಾಯಿತೇ ರೈತನ ಜೊತೆಗಿನ ಅನುಬಂಧ. ಬೊಜ್ಜುತನ ಭಾರತವ ಕಾಡುತ್ತಿದೆ, BP ಶುಗರ್ ಅಲೆ ಹೆಚ್ಚಾಗುತ್ತಿದೆ. ಬೊಜ್ಜುತನ ಭಾರತವ ಕಾಡುತ್ತಿದೆ, BP ಶುಗರ್ ಅಲೆ ಹೆಚ್ಚಾಗುತ್ತಿದೆ. ಓ ಸಿರಿಧಾನ್ಯವೇ ಮರಳಿ ಬಾ, ಬದಲಾದ ಭಾರತವ ರಕ್ಷಿಸಲು ಬಾ. ಕೀಟ ಕಳೆನಾಶಕ ಗೊಬ್ಬರದ ಅಗತ್ಯವಿಲ್ಲ, ಹೆಚ್ಚು ನೀರು ಬೇಕೆಂದು ಕೇಳೋದೇ ಇಲ್ಲ. ವನಭೂಮಿಯೇ ನಿನ್ನ ವಾಸಸ್ಥಾನ, ಅದರಲ್ಲೇ ಕೊಡುವೆ ರೈತನಿಗೆ ಹೆಚ್ಚಿನ ಆದಾಯವನ್ನ. ಜೋಳ ಸಜ್ಜೆ ತಿಂದವನ ತೋಳದಂತಾಗಿಸಿದೆ,

ಇವು ಸಿರಿಧಾನ್ಯಗಳು, ಸಿರಿಧಾನ್ಯಗಳು, ಇವು ಸಿರಿಧಾನ್ಯಗಳು, ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ, ಕಡೆಗಣಿಸದಿರಿ, ಕಡೆಗಣಿಸದಿರಿ. ಆತ್ಮೀಯ ಕೇಳುಗರೆ, ವಿಶ್ವ ಕಿಡ್ನಿ ದಿನದ ಸಂದರ್ಭದಲ್ಲಿ ನಾಳೆ ದಿನಾಂಕ 9ರಂದು ಸಂಜೆ 5:00 to 5:30 ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ. ಭಾಗವಹಿಸುವ ತಜ್ಞ ವೈದ್ಯರು ಡಾಕ್ಟರ್ ರವೀಂದ್ರ ಮದರಕಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯಶೋಧ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವಿಜಯಪುರ. ಕೇಳುಗರು ಕರೆ ಮಾಡಿ ಪ್ರಶ್ನೆ ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 2704040 ಹಾಗೂ 2702237. ಎಸ್ಟಡಿ ಕೋಡ್ ಸಂಖ್ಯೆ 08352. ಗಮನಿಸಿ, ಈ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 5:00 to 5:30. ಆತ್ಮೀರೇ, ಇನ್ನು ಮುಂದೆ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ.